ಈಗ ಪ್ರಸ್ತುತ ಹವಾಮಾನದಲ್ಲಿ ಮಳೆ ಮತ್ತು ತೇವಾಂಶ ಮಣ್ಣಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ರೋಗಗಳ ಜಾಸ್ತಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ರೋಗಗಳ ನಿರ್ವಹಣೆಗೆ ಸಮಗ್ರವಾಗಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಸೊ ಒಂದನೇದಾಗಿ ನಾನು ಹೇಳಿದೆ ಏನಪ್ಪಾ ಅಂದ್ರೆ, ನಮ್ಮ ಭಾಗದಲ್ಲಿ ಒಂದು ಬೀಜಗಳನ್ನ ಉದ್ದಕ್ಕಂತ ಪದ್ಧತಿಯಲ್ಲಿ ಈರುಳ್ಳಿಯನ್ನ ನಾವು ಬೆಳಿತೀವಿ. ಸೊ ಏನಾಗ್ತದೆ, ಈ ಒಂದು ಉಗ್ಗುವುದರಿಂದ ಏನಾಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಜಾಸ್ತಿ ಬೀಜಗಳು ಬಿದ್ದು ಏನಪ್ಪಾ ಅಂದ್ರೆ ಅಧಿಕ ಸಾಂದ್ರತೆಯಲ್ಲಿ ಗಿಡಗಳು ಬೆಳೆದಿರ್ತವೆ. ಸೊ ಈ ಒಂದು ಅಧಿಕ ಸಾಂದ್ರತೆ ಇರತಕ್ಕಂಥ ಜಾಗದಲ್ಲಿ ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗ್ತದಪ್ಪ ಅಂದ್ರೆ, ಅಲ್ಲಿ ಸರಿಯಾಗಿ ಗಾಳಿ ಬರೋದಿಲ್ಲ, ಬಿಸಿಲು ಬಡಿಯೋದಿಲ್ಲ, ಸೊ ತೇವಾಂಶ ಹೆಚ್ಚಾಗಿರ್ತದೆ. ಸೊ ಅದರಿಂದ ಅಲ್ಲಿ ಜಾಸ್ತಿ ಆಗಿರ್ತದೆ. ಅದಕ್ಕೇನಪ್ಪ ಅಂದ್ರೆ, ರೈತ ಬಾಂಧವರು ಎಲ್ಲಿ ಸ್ವಲ್ಪ ಜಾಸ್ತಿ ಸಾಂದ್ರತೆ ಇರ್ತಕ್ಕಂಥ ಸಸಿಗಳಿರ್ತವೆ ಅಂತ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಏನಪ್ಪಾ ಅಂದ್ರೆ ನಾವು ಸಸಿಗಳ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡುವ, ಅಂದ್ರೆ ನಾವು ಸಾಂದ್ರತೆ ಜಾಸ್ತಿ ಇದ್ದಲ್ಲಿ ಸಸಿಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆಯುವಂತ ಮಾಡಬೇಕು. ಇದರಿಂದ ಸರಿಯಾಗಿ ಗಾಳಿ ಬೆಳಕು ಆಡಿದ್ರೆ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತದೆ ಒಂದನೇದ್ದು. ಅದೇ ರೀತಿಯಾಗಿ ಇನ್ನೊಂದು ನಾ ಹೇಳಿದ ಏನಪ್ಪಾ ಅಂದ್ರೆ, ಮಣ್ಣಲ್ಲಿ ತೇವಾಂಶ ಹೆಚ್ಚಾಗಿರ್ತದೆ. ಈ ಒಂದು ತೇವಾಂಶವನ್ನ ನಾವು ಕಡಿಮೆ ಮಾಡೋದಕ್ಕೆ ಏನಪ್ಪಾ ಅಂದ್ರೆ, ಎಲ್ಲಿ ನೀರು ನಿಂದಿರ್ತದೆ ಅಲ್ಲಿ ಆ ಜಾಗದಲ್ಲಿ ಏನಪ್ಪಾ ಅಂದ್ರೆ ಸರಿಯಾಗಿ ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ನೀರು ಬಸಿದು ಹೋಗುವಂತೆ ಮಾಡಬೇಕಾಗುತ್ತೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಇದನ್ನು ತಾವು ಮಾಡಬೇಕು. ಆನಂತರ ಮೂರನೇದಾಗಿ ಏನಪ್ಪಾ ಅಂದ್ರೆ, ಯಾವ ಹೊಲದಲ್ಲಿ ಗಡ್ಡೆ ಕೊಳೆ ರೋಗದ ಬಾಧೆ ಜಾಸ್ತಿ ಇರ್ತದೋ ಅಂತಹ ಒಂದು ಜಮೀನಲ್ಲಿ ಏನಪ್ಪಾ ಅಂದ್ರೆ, ಈ ಒಂದು ಜೈವಿಕವಾಗಿ ಕೂಡ ನಾವು ರೋಗವನ್ನು ನಿರ್ವಹಣೆ ಮಾಡಬಹುದು. ಈ ಜೈವಿಕವಾಗಿ ಅಂದ್ರೆ ನಾವು ಯಾವ ರೀತಿ ಅಂದ್ರೆ, ಈ ಒಂದು ಚೆನ್ನಾಗಿ ಕೊಳೆತಿರ್ತಕ್ಕಂತಹ ತಿಪ್ಪೆ ಗೊಬ್ಬರ, ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ತಿಪ್ಪೆ ಗೊಬ್ಬರಕ್ಕೆ ಒಂದು 2-3 kg ಟ್ರೈಕೋಡ್ರಮಾ, ಅದೇ ರೀತಿ 2-3 kg ಸುಡೋಮೋನಸ್ ಜೈವಿಕ ರೋಗನಾಶಕಗಳನ್ನ ಮಿಶ್ರಣ ಮಾಡ್ಬೇಕು. ಅಂದ್ರೆ 100 kg ಗೊಬ್ಬರದಲ್ಲಿ 2-3 kg ಟ್ರೈಕೋಡ್ರಮಾ, 2-3 kg ಸುಡೋಮೋನಸ್, ಇದನ್ನೇನಪ್ಪಾ ಅಂದ್ರೆ ಸರಿಯಾಗಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವೇನಪ್ಪಾ ಅಂದ್ರೆ ಇದನ್ನೇನಪ್ಪಾ ಅಂದ್ರೆ ನಾವು ಯಾವ ರೀತಿ ಮೇಲು ಗೊಬ್ಬರವಾಗಿ ನೀಡ್ತೀವೋ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು 1 acre ಇದನ್ನ ಈ ಪ್ರಮಾಣದಲ್ಲಿ ನಾವೇನಪ್ಪಾ ಅಂದ್ರೆ ಮಣ್ಣಲ್ಲಿ ಚೆಲ್ಲಬೇಕಾಗುತ್ತೆ. ಸೊ ಇದರಿಂದ ಕೂಡ ಏನಾಗುತ್ತಪ್ಪ ಅಂದ್ರೆ, ಈ ಒಂದು ಮಣ್ಣಲ್ಲಿ ಗಡ್ಡೆ ಕೊಳೆಯ ರೋಗದ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ನಾವು ರಾಸಾಯನಿಕವಾಗಿ ಇದನ್ನ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಯಾವ ಹೊಲದಲ್ಲಿ ನಾನು ಅದೇ ಹೇಳಿದೆ, ಏನು ಸ್ವಲ್ಪ ಗಡ್ಡೆಗಳು ವಾಸನೆ ಬರ್ತಾ ಇರ್ತದೆ, ಸೊ ಅಂತದ್ರಲ್ಲಿ ಇದು ಏನಪ್ಪ ಅಂದ್ರೆ ದುಂಡಾಣುವಿನಿಂದ ಬ್ಯಾಕ್ಟೀರಿಯಾನಿಂದ ಬಂದಿರತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡಬಹುದಪ್ಪ ಅಂದ್ರೆ, ಈ ಒಂದು ಸ್ಟ್ರಿಪ್ಟೋಸೈಕ್ಲಿನ್ ಅಥವಾ ಈ ಬ್ಯಾಕ್ಟೀರಿಯಾನಾಶಕ ಇದನ್ನ 1/2 gram, ಇದ್ರ ಜೊತೆಯಲ್ಲಿಪ್ಪ ಅಂದ್ರೆ 1 gram ಅಷ್ಟೇನಪ್ಪ ಅಂದ್ರೆ ಈ ಕ್ಯಾಪ್ಟಾನ್ ಅಥವಾ ಥಯೋಪಿನೇಟ್ ಮಿಥೈಲ್, ಇದನ್ನ ಎರಡನ್ನು ನಾವೇನಪ್ಪ ಅಂದ್ರೆ 1 liter ನೀರಿಗೆ ಸ್ಟ್ರಿಪ್ಟೋಸೈಕ್ಲಿನ್ ಅಥವಾ ಬ್ಯಾಕ್ಟೀರಿಯಾನಾಶಕ ಇದ್ರ ಜೊತೆಯಲ್ಲಿ ಕ್ಯಾಪ್ಟಾನ್ ಅಥವಾ ಥಯೋಪಿನೇಟ್ ಮಿಥೈಲ್ ಇದನ್ನೇನಪ್ಪ ಅಂದ್ರೆ 1 liter ನೀರು ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವೆಲ್ಲೆಲ್ಲಿ ಗಡ್ಡೆ ಕೊಳೆ ರೋಗದ ಬಾಧೆ ಇರ್ತದೆ ಅಂತ ಜಾಗದಲ್ಲಿ ಏನಪ್ಪ ಅಂದ್ರೆ ಮಣ್ಣಿಗೆ ಇದನ್ನ ನಾವು ಬೆರೆಸ್ತಕ್ಕಂತಹ ಕೆಲಸ ಮಾಡಬೇಕಾಗ್ತದೆ. ನಾವೇನಪ್ಪ ಅಂದ್ರೆ ಈ ಒಂದು ಸಿಂಪಡಣೆ ಮಾಡ್ತಕ್ಕಂಥ ಸ್ಪ್ರೇಯರ್ದು ನಾಜಲ್ ಅನ್ನ ತೆಗೆದ್ಬಿಟ್ರೆ ಅದು ನಳದಗತಿ ನೀರು ಬರ್ತಾ ಇರ್ತದೆ. ಸೊ ಎಲ್ಲಿ ಗಡ್ಡೆ ಕೊಳೆ ಇರ್ತದೋ ಆ ಜಾಗದಲ್ಲಿ ಸ್ವಲ್ಪ ಇದನ್ನ ಹಿಡಿದು ಮಣ್ಣಿಗೆ ಈ ದ್ರಾವಣವನ್ನು ಸೇರಿಸೋದ್ರಿಂದ ಸೊ ಇದು ರೋಗವನ್ನು ಕೂಡ ನಾವು ಹತೋಟಿ ಮಾಡಬಹುದು. ಅದೇ ರೀತಿಯಾಗಿ ಈಗ ನಾನು ಹೇಳಿದೆ, ಈ ಒಂದು ತಿರುಗುಣಿ ರೋಗ, ಸುಳಿ ರೋಗ ಅಥವಾ ಹಾವು ಸುರುಳಿ ರೋಗದ ಬಾಧೆ ಅಂತ ಹೇಳಿದೆ. ಸೊ ಎಲ್ಲೆಲ್ಲಿ ಈ ರೀತಿ ರೋಗ ಕಂಡು ಬರ್ತಾ ಇದೆ, ಸೊ ಅಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ ಮಾರ್ಕೆಟಲ್ಲಿ ಅನೇಕ ಸಂಯುಕ್ತ ಶಿಲೀಂಧ್ರ ನಾಶಗಳು ಅಂತಿವಿದೆ. ಈ ಒಂದು ಸಂಯುಕ್ತ ಶಿಲೀಂಧ್ರ ನಾಶಗಳಂದ್ರೆ ಈಗ ಪ್ರಮುಖವಾಗಿ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೊನೋಜೋಲ್, ಅಥವಾ ಏನಪ್ಪ ಅಂದ್ರೆ ಟೆಬಿಕೊನೋಜೋಲ್ ಟ್ರೈಫ್ಲಾಕ್ಜಿಸ್ಟ್ರೋಬಿನ್, ಅಥವಾ ಏನಪ್ಪ ಅಂದ್ರೆ ಕ್ಯಾಪ್ಟಾನ್ ಮತ್ತು ಹೆಕ್ಸಾಕೊನೋಜೋಲ್, ಈ ಮಿಶ್ರಿತ ಸಂಯುಕ್ತ ಶಿಲೀಂಧ್ರ ನಾಶಗಳನ್ನು. ಅಜಾಕ್ಸಿಸ್ಟ್ರೋಬಿನ್ ಟೆಬಿಕೊನೋಜೋಲ್ ಆದ್ರೆ 1 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಟ್ಯುಬಿಕೊನೋಜಲ್ ಮತ್ತು ಟ್ರೈಫಾಗ್ನಿಸ್ಟೋಬಿನ್ ಆದರೆ ಇದನ್ನ 0.5 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಹೆಕ್ಸಾಕೊನೋಜಲ್ ಮತ್ತು ಕ್ಯಾಪ್ಟಾನ್ ಇದನ್ನೇನಪ್ಪ ಅಂದ್ರೆ 2 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪಾ ಅಂದ್ರೆ ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಲಘು ಪೋಷಕಾಂಶಗಳು, ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಬೋರಾನ್ ಇರತಕ್ಕಂತಹ ಲಘು ಪೋಷಕಾಂಶಗಳನ್ನ ಮಿಶ್ರಣ ಮಾಡಿ ಅದು ಲಘು ಪೋಷಕಾಂಶದ ಪ್ರಮಾಣ ಏನಪ್ಪಾ ಅಂದ್ರೆ 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪಾ ಅಂದ್ರೆ ನಾವು ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ಈ ಸಿಂಪಡಣೆಯನ್ನ ನಾವು 10 ದಿನದ ಅಂತರದಲ್ಲಿ 2 ಬಾರಿ ಮಾಡಬೇಕಾಗ್ತದೆ. ಅದೇ ರೀತಿ ಇದರಲ್ಲಿ ಏನದಪ್ಪ ಅಂದ್ರೆ ನಾವು ಸಿಂಪಡಣೆ ಮಾಡಬೇಕಾದ್ರೆ ಮಳೆ ಇತ್ತಂದ್ರೆ, ಸೊ ಏನಪ್ಪ ಅಂದ್ರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅಂಟನ್ನು ಕೂಡ ನಾವು ಬೆರೆಸಿ ಏನಪ್ಪ ಅಂದ್ರೆ ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ಈ ರೀತಿ ನಾವೇನಪ್ಪ ಅಂದ್ರೆ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಒಂದು ಬೆಳೆಗೆ ಬರ್ತಕ್ಕಂತಹ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶಶಿಕಾಂತ್ ಏವೂರ್, ಸಹ ಪ್ರಾಧ್ಯಾಪಕರು

ಅವರು ಆಡೋದು ಅಲ್ಲಿ ಜೋಕಾಲಿ ನನ್ನ ಗೆಳತಿ ಜನಪದ ಸಂಗೀತ ಇದುವರೆಗೆ ಮೂಡಿಬಂತು. ಅಲ್ಲೇ ಕುಂಡಿರ್ತಾವನೋ ಇವ ಎಲ್ಲಿವನು ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನ್ ನೋಡ್ತೀವೋ ಹೋಗಲ್ಲ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ ಅನ್ನ ಚೆಲ್ಲಲು ನಿಮಿಷ ಸಾಕು ಒಂದು ಕಾಳು ಬೆಳೆಯಲು ವರ್ಷ ಬೇಕು ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾರಣಿ ಇದೆ ಅನ್ನ ಪರಬ್ರಹ್ಮನ ಸ್ವರೂಪ ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ ಸ್ಕೂಟರ್ ಸವಾರ ರಮೇಶ ಟ್ರಾಫಿಕ್ ನ ಇವನ ಪ್ರವೇಶ ಮುಂದ ಹಿಂದ ಬಸ್ಸು ಆಚು ಬಾಜು ಕಾರು ರಸ್ತೆ ತುಂಬ ಗಾಡಿಗಳದ ದರ್ಬಾರು ರಮೇಶ್ ಅಂದು ಮೊದ್ಲ ಡೌಲು ರಿಂಗ್ ಬೇರೆ ಆತು ಅವನ್ ಮೊಬೈಲ್ ಹಲೋ ಎಲ್ಲಿದೀಯಪ್ಪ ತಗೊಂಡ ಬಿಟ್ಟ ಕಾಲನ್ನ ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ ಮಾತ್ನಾಗ ಮರ್ತ ಬಿಟ್ಟ ಎಲ್ಲ ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ ಕಥೆ ಮುಗಿಯಿತೇ ಮಿನಿಟ್ನಾಗ ಎಲ್ಲ ಮುಗ್ದ ಹೋತು ರಮೇಶಗ ಆ ಕಾಲ ಕಡೆದಾತು ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ ಜೀವ ಕಳಿಬೇಡ್ರಿ ಜೀವ ಕಳ್ಕೋಬೇಡ್ರಿ Give me life, have a life. Let me make my life a